ಸಂಗಾತಿ ಈಗಲೂ ಸಹ ಜೊತೆಗಾತಿ ಅದ್ಭುತ ಈ ಅತಿಶಯ ಮಾತಾಡನು ನಾನು ಬಡವ ಬದುಕಿನಲ್ಲಿ ಸಾಹುಕಾರ ಪ್ರೀತಿಯಲ್ಲಿ ನೀನೆ ನನ್ನ ನಾಡಿಯಲ್ಲಿ ಜೀವ ಎಂದಿಗೂ ನೀನೆ ನನ್ನ ನಾಡಿಯಲ್ಲಿ ಜೀವ ಎಂದಿಗೂ ಮೋಡದ ಒಳಗೆ ಹನಿಗಳ ಬಳಗ ಒಂಟಿ ಕಾಲಲ್ಲಿ ಕಾದು ನಿಂತಿವೆ ಭೂಮಿಗೆ ಬರಲು ನನ್ನೊಳಗೊಳಗೆ ಒಲವಿನ ಯೋಗ ತುದಿಗಾಲಲ್ಲಿ ನಿಂತು ಕಾದಿದೆ ಚಿಮ್ಮುತ ಬರಲು ಕಾವ್ಯ ಕುಸುರಿ ಗೊತ್ತಿಲ್ಲ ಹಾಡುಗಾರ ನಾನಲ್ಲ ನಿನ್ನೆ ಪ್ರೀತಿ ಮಾಡುವೆ ನಾನು ಇಷ್ಟೇ ಹಂಬಲ ನಿನ್ನೆ ಪ್ರೀತಿ ಮಾಡುವೆ ನಾನು ಇಷ್ಟೇ ಹಂಬಲ ಪ್ರಕಾಶ್ ಅವರ ಧ್ವನಿಯಲ್ಲಿ ಸಾಗುವ ದಾರಿಯಲ್ಲಿ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಮನಸೇ ಕೊಡಲಿ ಕಳುಹಿದಳು ಕಂದನ ಋಣಾಂದೆ ಕೊನೆ ನಿನ್ನ ಕರುಳಿನ ಕುಡಿ ಇನ್ನಿಲ್ಲವೆಂದು ನಾರೀಗ ಯಾವ ಬಾಯಲ್ಲಿ ಹೇಳಲಿ ನಾನಲ್ಲಿ ಹೇಗೆಂದು ಹುಡುಕಿದ್ದರಲಿ ಕರುಳ ಕಿಚ್ಚಿಗೆ ಕಂಪನೆರೆವ ವಸ್ತುವ ಹರಿಯುವ ನದಿಯಲಿ ಪಾರಿ ಹೋಯ್ತು ಹಣತೆ ಕಾಣದ ದಾರಿಯಲ್ಲಿ ಮತ್ತೆ ಬರದ ಜಾಗಕ್ಕೆ ಮಂಡ್ಯ ಚಿತ್ರದ ಗೀತೆ ಧ್ವನಿ ಅನುಪಮ ಮತ್ತು ಟಿಮ್ಮಿ ಅವರದು. ಹಣ್ಣಿನ ರಾಜೇ ಪೃಥ್ವಿ ಚಿತ್ರದ ಗೀತೆ, ಧ್ವನಿ ಅನಿತಾ ಮತ್ತು ಹರಿಹರನ್ ಅವರದು. ಗೆಳೆಯ ಚಿತ್ರದ ಗೀತೆ, ಧ್ವನಿ ಶ್ರೇಯ ಘೋಷಾಲ್ ಅವರದು. ಹೇ

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ.